ಈಗ ಸಮಯ 6:51:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ರೈತ ಬಾಂಧವರ ಕಾರ್ಯಕ್ರಮ. ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಕೇಳಿ ಬಸವರಾಜ್ ಎನ್ ಬಿರಾದರ್ ಅವರೊಂದಿಗೆ ಮಣ್ಣು ಉಳಿಸಿ ಕುರಿತು ಸಂದರ್ಶನ ಭಾಗ 2. ಸಂದರ್ಶಕರು ಡಾ ಸೋಮಶೇಖರ ಸರುಳಿ ಅವರು. ತಜ್ಞವಾಣಿ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷ ಅಂತ ಹೇಳಿ ಹೇಳ್ಬೋದು. ವಿಶೇಷ ಯಾಕ ಅಂತಂದ್ರೆ, ಅಂದಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ನಮ್ಮ ರೈತರು ನಾವು ಮಣ್ಣನ್ನು ಪ್ರೀತಿಸ್ತೀವಿ, ನಿಜ. ಆದರೂ ಕೂಡ ಇವತ್ತಿನ ದಿವಸ ಏನಾಗ್ಯದ ಅಂತಂದ್ರೆ, ಮಣ್ಣಿನ ಆರೋಗ್ಯ ಸ್ವತಃ ತಾವೇ ರೈತರು ಅನೇಕ ಸಂದರ್ಭಗಳಲ್ಲಿ ಚಿಂತೆಯನ್ನ ವ್ಯಕ್ತ ಮಾಡಿರ್ತೀರಿ, ಮಾಡ್ತಾ ಇದ್ರು, ಬರುವುದಿಲ್ಲ ಅನ್ನುವಂತಹ ಮಾತನ್ನ ತಜ್ಞರು ಕೂಡ ಹೇಳ್ತಾ ಇದ್ರ. ಅದರ ಅನುಭವ ತಮಗೂ ಕೂಡ ಆಗಿದೆ. ಯಾಕಂತಂದ್ರೆ ಇಷ್ಟು ವರ್ಷಗಳಲ್ಲಿ ತಾವೇನು ಬೆಳೆ ಬೆಳೀತಾ ಇದ್ದೀರಿ, ಅದರ ಉತ್ಪಾದನೆ ಕಡಿಮೆ ಆಗ್ತಾ ಹೋಗುವುದನ್ನ ನಾವು ನೋಡ್ತಾ ಇದ್ದೀವಿ. ಅದು ರಾಸಾಯನಿಕಗಳಿರ್ಬೋದು, ನೀರ್ಬೋದು. ಹಿಂಗಾಗಿ ಇವತ್ತಿನ ದಿವಸ ನಮ್ಮ ಮಣ್ಣಿನೊಳಗೆ ಏನು ಮೊದಲಿನ ಸತ್ವ ಇತ್ತು, ಮೊದಲಿನ ಪೌಷ್ಟಿಕಾಂಶಗಳೇನಿದ್ದು, ಮೊದಲಿನ ಒಂದು ಸಾವಯವ ಅಂಶಗಳೇನಿದ್ದು, ಅವು ಇವತ್ತಿನ ದಿವಸ ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗ್ಯಾವ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದು ವಿಶ್ವದಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ವಿಚಾರ. ಇದೇ ವಿಷಯವನ್ನ ಇಟ್ಟುಕೊಂಡು ನನ್ನ ಉಳಸರಿ ಅನ್ನುವಂತಹ ಒಂದು ಅಭಿಯಾನವನ್ನ ಹಾಕೊಂಡು 100 ದಿನಗಳವರೆಗೆ ಸುಮಾರು 27 ರಾಷ್ಟ್ರಗಳಲ್ಲಿ ಉಳಿಸುವಂತಹ ಒಂದು ಕೆಲಸವನ್ನ ಮಾಡುವುದಲ್ಲದೆ ಸರ್ಕಾರಗಳಿಗೆ ಕೂಡ ಅವರು ಎಚ್ಚರಿಕೆಯ ಮಾತುಗಳನ್ನು ಹೇಳಿ ಮಣ್ಣಿನ ಬಗ್ಗೆ ವಿಚಾರವನ್ನ ಇಟ್ಟುಕೊಂಡು ಅವರು ಈ ಒಂದು ದೊಡ್ಡ ಕಾರ್ಯವನ್ನ ಮಾಡಿದ್ದಾರೆ. ಅದೇ ಪ್ರೇರಣೆಯನ್ನೇ ತಕ್ಕೊಂಡು ಇವತ್ತಿನ ದಿವಸ ನಮ್ಮ ಜೊತೆಗೆ ಬಸವರಾಜ್ ಬಿರಾದಾರ್ ಅವರು ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಅವರು ಕೂಡ ತಿರುಗಾಡಿ ನಮ್ಮ ಜನರಿಗೆ ಮಣ್ಣಿನ ಕಾಳಜಿಯನ್ನ ಬಿತ್ತುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅವರ ಕೆಲಸ ಈಗ ಶುರುವಾಗಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದೊಳಗ ಅವರ ಅನುಭವಗಳನ್ನ ನಾವೀಗ ಕೇಳೋಣ. ಅವರಿಂದ ನಾವು ಕೂಡ ಪ್ರೇರಣೆ ಪಡೆದು ಮಣ್ಣನ್ನ ಉಳಿಸುವಂತಹ ಒಂದು ನಿಟ್ಟಿನೊಳಗ ನಾವು ಕೂಡ ಜಾಗೃತರಾಗಿ ಆ ನಿಟ್ಟಿನೊಳಗ ನಾವು ಕೆಲಸಗಳನ್ನ ಮಾಡುವುದಕ್ಕೆ ತಯಾರಾಗೋಣ ಅನ್ನುವಂತಹ ಮಾತಿನ ಜೊತೆಗೆ ನಾನು ಬಸವರಾಜ್ ಬಿರಾದಾರ್ ಅವರೇ ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಮಾಡಿ ಹೆಚ್ಚಿ ಕಟ್ಟೋದಾಗಿರಲಿ, ಅಜ್ಜವನ್ನು ಸೇರಿಸೋದು. ಅದೇ ರೀತಿ ಈ ಹಸಿರೆಲೆ ಗೊಬ್ಬರಗಳನ್ನ ಆದ ಅಂತ ತಿಳ್ಕೊಳ್ಳೋಣ, ಅವನಿಗೆ ಪ್ರೋತ್ಸಾಹ ಸಿಗಬೇಕು. ಇವತ್ತು ಅದ ರೀತಿ ಮುಂದೆ ಮಾಡ ಅದ ರೀತಿ ಅವ ಮುಂದೆ ಹೋದ್ರೆ ಅವನಿಗೆ ಪ್ರೋತ್ಸಾಹ ಇಲ್ಲ. ಹಾಗಾಗಿ ಇಲ್ಲಿ ಪ್ರೋತ್ಸಾಹ ಕೊಟ್ಬಿಟ್ವಿ ಅಂತಂದ್ರೆ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ಉಳಿದು ದೌರಾಗಿ ನೋಡ್ತಾರೆ. ಯಾಕಂದ್ರೆ ಇವತ್ತು ಈ ಒಂದು ತರಬೇತಿಗೆ ಯಾವ ಕೊರತೆನೂ ಕೂಡ ಇಲ್ಲ. ಯಾಕಂದ್ರೆ ತರಬೇತಿ ಕೇಂದ್ರದಲ್ಲಿನೇ ನಾ ಕೆಲಸ ಮಾಡಿರೋದು, ಕೊಡಬೇಕಾಗಿತ್ತಂದ್ರೆ ಆ ರೀತಿ ವ್ಯವಸ್ಥೆ ಇದೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ. ಯಾಕಂದ್ರೆ ಸುಮಾರು ತರಬೇತಿ ಕೇಂದ್ರಗಳಿದಾವೆ, ಅವು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿಲ್ಲ. ಯಾಕೆ ಮುಖ್ಯವಾಗಿಂತ ಕಾರಣ, ಯಾಕೆ ರೈತರಿಗಂತ ಆಸಕ್ತಿ ಇಲ್ಲ? ಯಾಕೆ ಆಸಕ್ತಿ ಇಲ್ಲ ಅಂತಂದ್ರೆ ಅದನ್ನ ಅನುಸರಿಸಿದ್ರೆ ನನಗೆ ಇಂತಿಷ್ಟು ಆದಾಯ ಬರ್ತದೆ ಅನ್ನುವಂತ ಗ್ಯಾರಂಟಿ ಇಲ್ಲ. ಇಲ್ಲಿ ಏನಾಗ್ತದೆ, ಸದ್ಗುರು ಅವ್ರು ಏನ್ ಕಾನೂನಿನಲ್ಲಿ ಮತನ ಕೊಟ್ಬಿಟ್ರಿ ಅಂತಂದ್ರೆ ಅವನಿಗೆ ಆದಾಯ ಮೊದಲನೇದಾಗೆ ಸಿಕ್ಬಿಡುತ್ತೆ. ಇನ್ನೊಂದು, ಆ ಭೂಮಿಯಲ್ಲಿ ಯಾವುದೇ ಬೆಳೆಯನ್ನ ಬೆಳೆದ್ರು ಕೂಡ ಅದು ಒಳ್ಳೆಯ ಫಸಲು ಬಂದೇ ಬರುತ್ತೆ. ಎರಡ್ ರೀತಿಯ ಲಾಭ, ಇದು ಮೊದಲನೇ ಅಂಶ. ಹಾಗಾಗಿ ಇಲ್ಲಿ ಹೆಚ್ಚಿನ ಬೋಧನೆ ಅವಶ್ಯಕತೆನೇ ಇಲ್ಲ. ಮತ್ತು ಇದೇ ಒಂದು 15-20 ವರ್ಷಗಳ ಹಿಂದೆ ನನ್ನ ಮಾಹಿತಿ ಕೊರತೆ ಇದೆ, ಎಲ್ಲಿ ಹುಡುಕಬೇಕು ಅನ್ನುವಂತ ಅವಶ್ಯಕತೆನೇ ಇಲ್ಲ. ಇವತ್ತು ರೈತರ ಹತ್ರ ಮೊಬೈಲ್ ಇದಾವೆ, ಎಲ್ಲಾ ಮಾಹಿತಿ ಇವತ್ತಿದೆ. ಆದ್ರೆ ಮಾಹಿತಿ ಉಪಯೋಗ ಮಾಡಿಕೊಳ್ಳುವಂತ ಒಂದು ಕಾನೂನನ್ನ ತರಬೇಕು ಅನ್ನೋದು. ಹಾಗೆ ಇದು ಮೊದಲನೇ ಅಂಶ. ಇನ್ನು ಎರಡನೇ ಅಂಶ ಏನು, ಕಾರ್ಬನ್ ಕ್ರೆಡಿಟ್. ಇದ್ರ ಲಾಭ ರೈತನಿಗೆ ಸಿಗಬೇಕು ಅಂತ. ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು? ಇಲ್ಲಿ ಮುಖ್ಯವಾಗಿ ಸರಳವಾಗಿ ನಾ ಹೇಳೋದಾದ್ರೆ, ಈಗ ನಾವು ಏನೆಲ್ಲ ವಸ್ತುಗಳನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ, ದಿನನಿತ್ಯದ ವಸ್ತುಗಳು ಇವೆಲ್ಲಾನು ಕೂಡ ದೊಡ್ಡ ದೊಡ್ಡ ಕಾರ್ಖಾನೆಗಳ ಅಂದ್ರೆ ಕಂಪನಿಗಳಿಂದನೇ ಬಂದಿರೋದು. ಅದ್ರ ಜೊತೆಯಲ್ಲಿ ಅವು ಕಂಪನಿಗಳು ಏನ್ ಮಾಡ್ತಾ ಇದಾವೆ, ಸಾಕಷ್ಟು ದುಡ್ಡನ್ನು ಕೂಡ ಗಳಿಸ್ತಾ ಇದ್ದಾವೆ. ಅದ್ರ ಜೊತೆ ಜೊತೆಯಲ್ಲಿ ಈ ಒಂದು ವಾತಾವರಣವನ್ನು ಅಶುದ್ಧ ಕೊಳಿಸ್ತಾ ಇದಾವೆ. ಅಂದ್ರೆ ವಾತಾವರಣಕ್ಕೆ ಒಂದು ಅಶುದ್ಧ ಗಾಳಿಯನ್ನು ಕೂಡ ಒಂದು ಏನ್ ಮಾಡ್ತಾ ಇದಾವೆ, ಹೊರಚೆಲ್ತಾ ಇದಾವೆ. ಹಾಗಿದ್ರೆ ಅವ್ರು ಏನೋ ಒಂದು ರೂಪದಲ್ಲಿ ಏನ್ ಮಾಡ್ತಾ ಇದಾರೆ, ಆದಾಯವನ್ನು ಮಾಡ್ತಾ ಇದಾರೆ, ಬೇಕಾದನ್ನ ಕೊಡ್ತಾ ಇದಾರೆ, ಅದ್ರ ಜೋಡಿ ವಾತಾವರಣ ಕಲುಷಿತಗೊಳಿಸ್ತಾ ಇದಾರೆ. ಇಲ್ಲಿ ರೈತ ಅವ ಯಾವುದೇ ಬೆಳೆಯನ್ನು ಬೆಳೆಯಲಿ, ಗಿಡ ಮರಗಳನ್ನು ಹಚ್ಚಲಿ, ಯಾವುದೋ ರೂಪದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಈ ಒಂದು ವಾತಾವರಣ ಶುದ್ಧಿಗೊಳಿಸ್ತಾ ಇದೆ. ಹಾಗಾಗಿ ಈ ಕಲುಷಿತಗೊಳಿಸುವಂತವ್ರು ಅವ್ರ ಬಳಿ ಏನಕರು ಸಾಕಷ್ಟು ದುಡ್ಡಿದೆ. ಆ ಒಂದು ಆದಾಯದ ಒಂದು ಅಂಶವನ್ನು ಏನ್ ಮಾಡಬೇಕು, ಇಲ್ಲಿ ವಾತಾವರಣ ಶುದ್ಧಿಗೊಳಿಸೋನಿಗೆ ಕೊಡಬೇಕು. ಇದು ಕಾರ್ಬನ್ ಕ್ರೆಡಿಟ್ ಅಂತ. ಇದು ಏನಿದೆ, ಕಾನೂನುಗಳಿದಾವೆ ಮುಂದುವರೆದಂತಹ ದೇಶಗಳಲ್ಲಿ. ಇದು ಜಟಿಲ ಇದೆ, ಅಂದ್ರೆ ಸರಳ ರೂಪದ ಇದನ್ನ ಸರಳೀಕೃತಗೊಳಿಸಿ ಆ ಒಂದು ದೊಡ್ಡ ದೊಡ್ಡ ಕಂಪನಿಗಳು ಏನು ದೊಡ್ಡದಾದ ದುಡ್ಡನ್ನು ಮಾಡ್ತಾ ಇದಾವೋ ಆ ಒಂದು ಲಾಭದ ಒಂದು ಅಂಶವನ್ನ ಇಲ್ಲಿ ರೈತನ್ ಕೊಡಂಗಾಗಬೇಕು. ಅದು ಎರಡನೇ ಒಂದು ಲಾಭ ಏನಾಗಬೇಕು, ರೈತನ್ ತಟ್ಟಬೇಕು. ಇನ್ನು ಮೂರನೇ ಅಂಶ, ಇವು ಸಾವಯವ ಇಂಗಾಲ ಪ್ರಮಾಣ ಹೆಚ್ಚಿಗಿರುವಂತಹ ಒಂದು ಭೂಮಿಯಲ್ಲಿ ಏನೇ, ಈ ಮೂರು ಅಂಶಗಳನ್ನ ಒಳಗೊಂಡಂತ ಈ ಕಾನೂನು ಇದು ವ್ಯವಸ್ಥಿತವಾಗಿ ಅನುಷ್ಠಾನ ಆಗಬೇಕು ಅನ್ನೋದೇ ಮಾಡೋದಿಲ್ಲ, ಒತ್ತಾಯನು ಕೂಡ ಇಲ್ಲ, ಮತ್ತು ರೈತನ ಉಪದೇಶ ಮಾಡೋದಿಲ್ಲ. ಯಾಕಂದ್ರೆ ಇವತ್ತು ಮಾಹಿತಿ ಕೊರತೆ ಇತ್ತು ಅಂತಂದ್ರೆ ಮಾಹಿತಿ ಮಾಹಿತಿ ಅಂತ ಹೋಗ್ಬೇಕು, ಮಾಹಿತಿ ಕೊರತೆ ಯಾರಿಗೂ ಕೂಡ ಇಲ್ಲ. ಈ ಮಾಹಿತಿಯನ್ನ ಉಪಯೋಗ ಮಾಡಿಕೊಳ್ಳುವ ಹಾಗೆ ಒಂದು ಕಾನೂನನ್ನ ನಾವು ತರಲೇಬೇಕಾಗಿದೆ, ಅದರ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಟ್ಟಾರೆ ಜನಗಳಿಗೆ ಇದ್ರ ಕುರಿತು ಸ್ಪಷ್ಟತೆ ಬರಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ವಿಧಾನಸಭೆ ಚುನಾವಣೆಗಳಿದೆ, ಹಾಗಾದ್ರೆ ಇದು ಎಲ್ಲ ಈ ಸಮಸ್ಯೆ ಎಲ್ಲಿ ವ್ಯಕ್ತ ಆಗಬೇಕು ಈ ಚುನಾವಣೆ ಸಂದರ್ಭದಲ್ಲಿ? ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಇಬ್ಬರು ಉದ್ದೇಶನೂ ಒಂದೇ ಆಯಿತು ಅಂತಂದ್ರೆ ಈ ಕಾನೂನುಗಳನ್ನ ವ್ಯವಸ್ಥಿತವಾಗಿ ಅನುಷ್ಠಾನ ಮಾಡೋದು ಏನ್ ದೊಡ್ಡ ಕಷ್ಟ ಆಗೋದಿಲ್ಲ. ಅವ್ರದ್ದು ಇವ್ರ ಜಾತಿ ಇಷ್ಟಿದೆ, ಇವ್ರ ಪಕ್ಕ, ಅದೇ ರೀತಿಯ ಒಂದು ಸಮಾವೇಶಗಳು ಕೂಡ ಆಗ್ತಾ ಇದಾವೆ. ಇವತ್ತು ವಾಸ್ತವಿಕ ನಾವು ಮಾತಾಡಬೇಕಾಗಿದೆ, ಇಲ್ಲ ಅಂತಂದ್ರೆ ಧರ್ಮ ಆಧಾರಿತವಾದಂತ ಏನಾಗ್ತಾ ಇದಾವೆ, ಚರ್ಚೆಗಳಾಗ್ತಾ ಇದಾವೆ. ಇನ್ನೊಂದು 20-30 ವರ್ಷಗಳಲ್ಲಿ ನಮ್ಮ ಮಕ್ಕಳು ಬದುಕುಳಿಯೋಕ ಸಾಧ್ಯತೆ ಇಲ್ಲ, ಆ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆದ್ರೆ ಮಾತಾಡ್ತಾ ಇರೋದೇನು, ಯಾವ್ದು ಸಮಸ್ಯೆ ಅಲ್ಲೋ ಅದನ್ನ ಮುಂದಿಟ್ಟುಕೊಂಡು ಮಾತಾಡ್ತಾ ಇದೀವಿ, ಅವೆಲ್ಲ ಸಮಸ್ಯೆಗಳು ಸೃಷ್ಟಿ ಮಾಡ್ತಾವೆ ಇನ್ನು ಹೆಚ್ಚಿಗೆ. ಬಹಳ ಭಯಾನಕವಾದಂತಹ ಒಂದು ಪರಿಸ್ಥಿತಿಯನ್ನ ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ಬಹುಶಃ ಎಲ್ಲರಿಗೂ ಇದ್ರ ಬಗ್ಗೆ ಚಿಂತೆ ಇದೆ. ಆದ್ರೆ ತಾವು ಹೇಳದಂಗ ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ದೇ ಸಮಸ್ಯೆ ಇಲ್ಲಿ. ನಾವು ಯಾರು ಪಾತ್ರಗಳ ಒಂದು ಹಂಚಿಕೆ ಅನ್ನುವಂಥದ್ದೇನದ ಅದು ಒಂದ್ ಸ್ವಲ್ಪ ಗೊಂದಲ ಕೆಡೆ ಮಾಡಿಕೊಳ್ಳುವಂತಹದ್ದು ಒಂದು ವಿಷಯ. ಈಗ ಒಂದು ವೇಳೆ ಜನಸಂಖ್ಯೆ ಸಾವಿರಾಗ್ತದೆ ಅಂದ್ರೆ 20 ವರ್ಷಗಳು ಹೋದ್ಮೇಲೆ ಒಮ್ಮೆಲೆ ಇದು ಪ್ರಾರಂಭ ಆಗೋದಿಲ್ಲ, ಈಗಾಗಲೇ ನಾವು ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇರೋದು. ಇದು ಯಾವ ರೀತಿ ವ್ಯಕ್ತ ಆಗ್ತದೆ? ಮೊದಲ ಹಂತದಲ್ಲಿ ನಮಗೆ ಏನಾಗ್ತಾ ಇದೆ, ನಾವು ತಿನ್ನುವ ಆಹಾರದಲ್ಲಿ ಮೋಸಂಬಿ ಹಣ್ಣನ್ನ ನಾವು ತಿಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಪೋಷಕಾಂಶ ದೊರೀತಾ ಇತ್ತೋ, ಇವತ್ತು 8 ಮೋಸಂಬಿ ಹಣ್ಣನ್ನ ತಿಂದ್ರೂ ಕೂಡ ಅಷ್ಟು ಪೋಷಕಾಂಶ ದೊರೆಯುವುದಿಲ್ಲ ಅಂತ ವಿಜ್ಞಾನಿಗಳೇ ಹೇಳ್ತಾ ಇರೋದು. ಅಷ್ಟು ಕೊರತೆ ಈಗಾಗಲೇ ನಾವು ತಿನ್ನುವಂತ ಆಹಾರದಲ್ಲಿ ಇದೆ. ಇನ್ನೊಂದು ಈ ಬೇಳೆಕಾಳುಗಳು ಅಂತೇಳಿ ನಾವು ಹೇಳ್ತಾ ಇದೀವಿ, ಕಳೆದ 20 ವರ್ಷಗಳಲ್ಲಿ 60% ಅಷ್ಟು ಕಡಿಮೆ, ಶೇಕಡ 60% ಕಡಿಮೆ ಆಗಿದೆ. ಇದು ಕೆಲವೊಂದನ್ನ ಹೇಳ್ತಾ ಇದೆ. ಇದು ಎಲ್ಲಾ ಒಂದು ನಾವೇನು ಆರೊಂದು ರೋಗಗಳ ರೂಪದಲ್ಲಿ ವ್ಯಕ್ತ ಆಗ್ತದೆ. ಇವತ್ತು ನೋಡ್ರಿ, ಒಂದು ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಅಧಿಕ ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಎತ್ತಲೆ ಎತ್ತಾ ಇರೋದಂತಂದ್ರೆ ಆಸ್ಪತ್ರೆಗಳೇ, ನಾವು ವಾಸ್ತವಿಕ ಇಲ್ಲ. ಹಾಗಾಗಿ ಇವತ್ತು ವಿಶ್ವಸಂಸ್ಥೆನೂ ಕೂಡ ಹೇಳ್ತಾ ಇದೆ, ಇದು ಮೊದಲ ಹಂತದಲ್ಲಿ ದೈಹಿಕ ರೂಪದಲ್ಲಿ ಏನಾಗೋದು ಅಂತಂದ್ರೆ ಅಲ್ಲಿ ಅಧಿಕ ಜನ ಏನ್ ಮಾಡ್ತಾ ಇದ್ರು, ಈ ಒಂದು ಮಿಲಿಟರಿ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ರು, ಅಂದ್ರೆ ಮಿಲಿಟರಿ ಹೋಗ್ತಾ ಆಗ್ತಾ ಇಲ್ಲ ಅವ್ರಿಗೆ, ಗನ್ ಎತ್ತೋಕಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ತಿನ್ನುವಂತ ಆಹಾರದಲ್ಲಿ ಅಷ್ಟು ಪೋಷಕಾಂಶಗಳು ಕೊರತೆ ಉಂಟಾಗಿದೆ. ಈ ರೀತಿ ಒಂದು ಚೀಲ ಇತ್ತು ಅಂದ್ರೆ ನಾ ಎತ್ತಿ ನೀ ಎತ್ತಿ ಯುವಕರು ಓಡಿ ಬರ್ತಿದ್ರು. ಇವತ್ತು ಎಲ್ಲಿಯಾದ್ರೂ ರಾಶಿ ನಡೀತಾ ಬರ್ತಾ ಇದ್ದೀವಿ 20 kg. ಇದ್ಯಾಕೆ ಆಗ್ತಾ ಇದೆ? ಇದು ಯಾಕಂತಂದ್ರೆ ಒಂದು ದೈಹಿಕವಾದಂತಹ ಸಾಮರ್ಥ್ಯ ಖಂಡಿತವಾಗಿಯೂ ಕೂಡ ಕಡಿಮೆ ಆಗ್ತಾ ಇದೆ. ಒಟ್ಟಾರೆ ಒಂದು ಸರಿ ದೈಹಿಕ ಸಾಮರ್ಥ್ಯ ನಮಗೆ ಕಡಿಮೆ ಆಕಸ್ ಬಂತು ಅಂತತೆಯನ್ನ ಕಳ್ಕೊಳಕತ್ತು ಅಂತಂದ್ರೆ ಮುಂದೆ ಏನಾಗ್ತದೆ, ಈ ಮಾನಸಿಕ ಸಮಸ್ಯೆಗಳು ಉಂಟಾಗೋದು. ಅದಕ್ಕಾಗಿದ್ರೆ ಈಗ ಕೊರೋನಾ ಅನ್ನೋದು ಯಾವ ರೀತಿ ಸಾಂಕ್ರಾಮಿಕ ಆಗಿ ಹರಡ್ತಾ ಇದೀವೋ ಎಲ್ಲ ಕಡೆ ಹರಡಿತ್ತು, ಅದೇ ರೀತಿ ಈ ಒಂದು ಕೊರೋನಾ ಅನ್ನೋದನ್ನೇ ಸಾಂಕ್ರಾಮಿಕ ಆಗೋದು. ಇನ್ನು ಉದಾಹರಣೆ ಹೇಳೋದಾದ್ರೆ ಇದೇ ರೀತಿ ಹೋದದ್ದೇ ಆದ್ರೆ ಇನ್ ಮುಂದಿನ ದಿನಗಳಲ್ಲಿ ಏನಾಗ್ತದೆ? ಈಗಾಗಲೇ ಏನ್ ನೋಡ್ತಾ ಇದೀವಿ, ಒಂದು 10 ಮನೆಗಳಿಗೆ ಹೋದಿವಿ ಅಂತ ತಿಳ್ಕೊಳ್ಳೋಣ. ನಮ್ ಮೋಸ್ಟ್ಲಿ ನನಗೆ ಅನಿಸ್ತದೆ ಆ 10 ಮನೆಗಳಲ್ಲಿ ಒಂದ್ 8 ಮನೆಗಳಲ್ಲಾದ್ರೂ ಕೂಡ ಒಬ್ರಿಲ್ಲ ಒಬ್ರು ಏನ್ ಮಾಡ್ತಾ ಇದ್ರೆ ಒಂದಾದ್ರೂ ಔಷಧಿಗಳನ್ನು ತಗೊಂಡೇ ತೋರಿಸ್ತಾರೆ. ಪ್ರತಿಯೊಬ್ಬರ ಮನೆಗಳಲ್ಲಿ ಔಷಧಿ ಇರೋದನ್ನೇ, ಇವತ್ತು ಫಿಕ್ಸ್ ಆಗಿಬಿಟ್ಟಿದೆ. ಒಂದ್ ಮನೆಯಲ್ಲಿ 4 ಮನೆ ಇದ್ದಾರೆ, ಒಬ್ಬನು ಔಷಧಿಗಳನ್ನು ಸೇವನೆ ಮಾಡ್ತಾ ಇದ್ದಾನೆ, ಮತ್ತೆ ಮತ್ತೆ ಅವನು ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಅಂತಂದ್ರೆ ಅದು ಮನೆ ಸಮಸ್ಯೆನೆ. ಮನೆಯಲ್ಲಿ ಅಶಾಂತತೆ ಯಾವುದೇ ರೂಪದಲ್ಲಿ ಉಂಟು ಮಾಡೇ ಮಾಡುತ್ತೆ. ಇದು ಮೊದಲ ಹಂತದಲ್ಲಿ ಒಂದು ಓಣಿಯಲ್ಲಿ 1-8 ಜನ ಇಲ್ಲೂ ಹೊರಗೆ ಬರೋದು, ಚೀರಾಡೋದು, ಕಲ್ ತಗೊಂಡು ಆ ಕಡೆ ಈ ಕಡೆ ಎಲ್ಲ ಒಗೆಯೋದು,

ಅದಲ್ಲ ನಾನಲ್ಲ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಏ ಅಲ್ಲಿಗೆ ಕಿಸಾನ್ ವಾಣಿ.